ಆದ್ರೆ ಇದ್ರೊಳಗೆ ನಮ್ದು ಏನದ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಸೊಪ್ಪು ಹಾಕ್ಬೇಕು ಹುಳಕ್ಕೆ ರೀ. ಹುಳ ನಮಗೆ ಈಗ ಚಾಕಿ ಮೊಟ್ಟೆಯಿಂದ ಗೂಡಿನವರೆಗೆ ಅಂತಂದ್ರೆ ರೀ, ನಮಗೆ ಮೊಟ್ಟೆಯಿಂದ ಗೂಡಿನವರೆಗೆ ಅಂದ್ರೆ ಎರಡನೇ ಜ್ವರಕ್ಕೆ ಹುಳ ಕುಂತಾಗ ಮರಿ ಕೊಡ್ತಾರೆ ನಮಗೆ. ಜ್ವರ ಅಂದ್ರೆ ಪರಿ ಬಿಡ್ತೈತೆ ರೀ ಅದು. ಆ ಲೆಕ್ಕದ ಮ್ಯಾಗ ನಮ್ಗೆ ಎರಡನೇ ಪರಿ ಕುಂತಾಗ ಮರಿ ಕೊಡ್ತಾರೆ. ನಾವು ಅದನ್ನು ಎರಡನೇ ಪರಿ ಅಂತರ ಅದಕ್ಕೆ ಟೈಮಿಂಗ್ ಇರ್ತದೆ ಸರ್, 24 ತಾಸು. ಎರಡನೇ ಪರಿ ಪಾಸ್ ಆಗ್ಬೇಕಾದ್ರೆ 24 ತಾಸು ತಗೋತದೆ. ಮೂರನೇ ಪರಿ ಪಾಸ್ ಆಗ್ಬೇಕಾದ್ರೆ 36 ತಾಸು ತಗೋತದ್ರಿ. ನಾಲ್ಕನೇ ಪರಿ ಪಾಸ್ ಆಗ್ಬೇಕಂದ್ರೆ 48 ತಾಸು ತಗೋತದೆ. ಅಂದ್ರೆ ಇವಕ್ಕೆ ಒಂದೊಂದು ಇದು ಅದಾವ ಸರ್. ಏನ್ರಿ ಈಗ ಎರಡನೇ ಪರಿಲಿಂತ್ರ ಮೂರನೇ ಪರಿಗೆ ಹೋಗ್ಬೇಕಾದ್ರೆ 7ರಿಂದ 8 ಮೇವ್ ತಗೋತದೆ ಸರ್. 4 ದಿನದ ಒಂದು ಇದು ಇರುತ್ತೆ ಸರ್. ಅದಾದ್ಮೇಲೆ 24 ತಾಸು 36 ತಾಸು ಟೈಮ್ ತಗೋತದೆ ಸರ್ ಮೂರನೇ ಜ್ವರ ಹೇಳ್ಬೇಕಂದ್ರೆ. ಅದಾದ್ಮೇಲೆ 4ನೇ ಜ್ವರಕ್ಕೆ ಕೂಡ್ಬೇಕಂದ್ರೂ ಅಷ್ಟೇ ಸರ್, 7ರಿಂದ 8 ಮೇವ್ ತಗೋತದ್ರಿ. ಅವಾಗ ಜ್ವರಕ್ಕೆ ಕುಂದಿರ್ತದ್ರಿ. ಜ್ವರಕ್ಕೆ ಕುಂತಂದಾಗ ನಾವು 2 ದಿವಸ 48 ತಾಸು ಟೈಮ್ ತಗೋತದ್ರಿ. ಅದಾದ್ಮೇಲೆ ಮುಂದೆ 7 ದಿವಸ ಮೇವ್ ತಗೋತದೆ ಸರ್. 7 ದಿವಸ ಆದಮೇಲೆ ಅದು ಹುಳ ಹಣ್ಣಾಗಿ ಗೂಡಿಗೆ ಬರುತ್ತೆ ಸರ್. ಅವಾಗ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಂದು ಮೊಟ್ಟೆಯಿಂದ ಗೂಡಿನವರೆಗೆ ಅಂತಂದ್ರೆ 1 ತಿಂಗಳ ಕೋರ್ಸ್ ಸರ್. ಇದು 30 ದಿವಸ ಮೊಟ್ಟೆ ಆಗಿ ಗೂಡು ಬರ್ಬೇಕಂದ್ರೆ 30 ದಿವಸ ಸರ್. ನಮ್ಮ ಕಡೆ ಇರೋದು 24ರಿಂದ 25 ದಿವಸ ಇರುತ್ತೆ ಸರ್. 7 ದಿನದ ಮರಿ ಕೊಟ್ಟಿರ್ತಾರೆ ನಮಗ್ರಿ. 23ರಿಂದ 24 ದಿವಸ ಇರ್ತದೆ ಸರ್ ನಮ್ಮ ಕಡೆ ಇರೋದು. ಗೂಡು ರೆಡಿ ಆಗ್ಬೇಕಂತಂದ್ರೆ 24 ದಿವಸ ಕೆಲಸ ಇರ್ತದೆ ರೀ. ಕೆಲಸನೂ ಅಷ್ಟು ನಮಗೆ ಇದು ಮುಂಚೆ ಜರ ನಮಗೆ ವಜ್ ಅನಿಸ್ತೈತೆ ಸರ್ ಕೆಲಸ ರೀ. ಸ್ಟಾರ್ಟಿಂಗ್ ಮಾಡೋ ಟೈಮ್ದಾಗ ಏನಪ್ಪ ರೇಷ್ಮೆ ಕೆಲಸ ಹಂಗೆ ಎಷ್ಟು ವಜ್ ಅನಿಸ್ತದೆ ಏನಂತಿದ್ವಿ. ಈಗ ನಾವು ಅದಕ್ಕೆ ಹೊಂದ್ಕೊಂಡೇವ್ ರೀ. ಹಿಂಗೆ ಹಾಕಿಸಿಂದ್ರೆ ನಮ್ಗೆ ಯಾವುದು ವಜ್ ಅನ್ಸಂಗಿಲ್ಲ ರೀ. ಕೆಲಸ ಮುಂಜಾನೆ 1-2 ತಾಸ, ಸಾಯಂಕಾಲ 1-2 ತಾಸ ಮಾಡ್ತೇವೆ ರೀ. ಮಧ್ಯಾಹ್ನ ಟೈಮ್ ಉಳಿದಿದ್ದು ಯಾವ್ದಾರು ಕೆಲಸ ಮಾಡ್ಕೋತೀವಿ. ಒಂದು ಲೆಕ್ಕದಾಗ ನೋಡಿದ್ರೆ ಉಳ್ಕಿದ ಬೆಳೆಗೆ ಹೋಲಿಸಿದ್ರೆ ನಮ್ಮ ರೇಷ್ಮೆ ಬೆಳೆ ಭಾಳ ಒಳ್ಳೇದು ಸರ್. ಈಗ ಕಾಳಜಿ ಮಾಡಬೇಕು, ಸೂಕ್ಷ್ಮ ಇರ್ತದ, ಅದಕ್ಕೆ ಮೇವು ಕೊಡೋದು ಆಗಲಿ ಅಥವಾ ಅದನ್ನು ನೋಡ್ಕೊಳ್ಳೋದಾಗಲಿ, ಹೆಚ್ಚು ಕಡಿಮೆ ಆಯ್ತಪ್ಪ ಅಂತಾರೆ ಈ ದಿವಸದ ಲೆಕ್ಕ ಅಥವಾ ತಾಸಿನ ಲೆಕ್ಕ ಏನಿರ್ತದ? ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಪ್ಪ ಅಂತಂದ್ರೆ ಈ ಮರಿ ಹೊರಗೆ ಬರುವಂತಹ ಒಂದು ಸಾಧ್ಯತೆಗಳು ಇರ್ತಾವ. ಇಂಥ ಸಮಯದೊಳಗೆ ನೀವು ಆ ಟೈಮಿನ ಬಗ್ಗೆ ಕಾಳಜಿ ತಗೋಬೇಕಾಗ್ತದೆ. ಇವೆಲ್ಲ ಒಂದು ಸ್ವಲ್ಪ ಸೂಕ್ಷ್ಮ ಕೆಲಸ, ಕಷ್ಟದ ಕೆಲಸ ಅಂತ ಅನ್ಸಂಗಿಲ್ಲ. ಮೊದಲು ಅನಿಸ್ತಿತ್ತೆ ನಂತ ಮೊದಲು ಅನಿಸ್ತಿತ್ತು ಸರ್. ಅಂದ್ರೆ ಒಂದು 3-4 ಬೆಳೆ ತೆಗಿತಾನ ನಮ್ಗೆ ಮಾಹಿತಿ ಇರಲಿಲ್ಲ ಸರ್. ಅವಾಗ ಸ್ವಲ್ಪ ಕಷ್ಟ ಅನಿಸ್ತಿತ್ತು ರೀ. ಆಮೇಲೆ ಮಾಹಿತಿ ಆದ್ಮೇಲೆ ನಾವು ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡು ಹೊಂಟಿ. ಅವಾಗ ಸ್ವಲ್ಪ ಬೆಳೆನೂ ಫೇಲ್ ಆಗ್ತಿದ್ವು ಸರ್ ನಾವು ಮಾಹಿತಿ ಇರಲ ಟೈಮ್ದಾಗ. ಈಗ ನಾವು ಮಾಹಿತಿ ಆಗಿಂತ್ರ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡು ಹೊಂಟಿವಿ ಸರ್. ಹಂಗಾಗಿಸಿಂದ್ರೆ ಈಗ ಬೆಳೆದು ಎಲ್ಲ ಸಕ್ಸಸ್ ಹೊಂಟದ್ರಿ. ಆಮೇಲೆ ನಾವು ಸಕ್ಸಸ್ ಆಗಾಕತ್ರಿಂತ್ರನೇ ನಮ್ದು ಈಗ ನಮ್ದು 1 ತಿಂಗಳದ ಆತ್ಮದಿಂತ ನಮ್ಮ ಪಟ್ಟಣ ಶೆಟ್ಟಿ ಸರ್ ಅಂತ ಹೇಳಿದಾರೆ, ಎಂ ಬಿ ಪಟ್ಟಣ ಶೆಟ್ಟಿ ಸರ್ ಅಂತ. ಅವರು ಬಂದು ನಮ್ದು ಇದು ಮಾಡಿ ನಮ್ದು 1 ತಿಂಗಳದ ಇಲ್ಲಿ ಬೆಳೆ ಪ್ರಾತ್ಯಕ್ಷತೆ ಮಾಡಿ ನಮ್ಗೆ ತಾಲೂಕು ಮಟ್ಟದ್ದು ಮತ್ತು ಜಿಲ್ಲಾ ಮಟ್ಟದ್ದು ಪ್ರಶಸ್ತಿ ಇದು ಮಾಡಿದ್ರು ಸರ್ ನಾವು ಗೂಡಿಂದ ಇಳುವರಿ ಇದ್ರ ಮೇಲೆ. ಆಮೇಲೆ ನಮ್ಮ ರೇಷ್ಮೆ ಇಲಾಖೆ ಅಂತರನು ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಪ್ರಶಸ್ತಿ ಬಂದವ ಸರ್ ನಮಗೆ. ಆಮೇಲೆ ನಮ್ದು ಏನದಂದ್ರಿ ಸೈಜ್ ಪದ್ಧತಿ ಅಂದ್ರೆ ನಮ್ದು ಹಳಿ ಪದ್ಧತಿ ಇತ್ತು ಸರ್. ಈಗಿಂದ್ರೊಳಗ 6-2 ಹಚ್ತಾರೆ ಸರ್, 6-3 ಹಚ್ತಾರೆ. ಅವಾಗ ನಮ್ಮ ಸರ್ ಏನಂದ್ರಿ 6-2 ಅವಾಗ ಇದು ಈ ಪದ್ಧತಿ ಇದ್ದಿದ್ದಿಲ್ಲ ಸರ್. ಅವಾಗ ಇನ್ನೂ ರೀ 5-3-2 ಈ ಲೈನ್ದಾಗ ಹಚ್ಚಿದ್ದಾರೆ ನಮಗ್ರಿ. ಅದರಿಂದ ನಮ್ಗೆ ಸ್ವಲ್ಪ ಸೊಪ್ಪು ಇಳುವರಿ ಜಾಸ್ತಿ ಬರ್ತದೆ ರೀ. ಹಿಂಗಾಗಿ ನಾವು 1 ಎಕರೆಗೆ 250 ಲಿಂಕ್ಸ್ ಮೇಯಿಸ್ತೇವೆ ಸರ್. ನಾವು 250 ಲಿಂಕ್ಸ್ ಮೇಯಿಸಿದ್ರೆ ನಮ್ಗೆ 1 ಎಕರೆಗೆ 2.5 ಕ್ವಿಂಟಲ್ ಗೂಡು ಆಗ್ತದೆ ಸರ್. 2.5 ಕ್ವಿಂಟಲ್ ಗೂಡು ಆಯ್ತಂದ್ರೆ ಮಾರ್ಕೆಟ್ ರೇಟ್ ರೇಷ್ ಏನಾಗ್ತದೆ ಸರ್? ನಮ್ದು ಏನೂ ಇಲ್ಲ ಅಂದರೂ ತಿಂಗಳಿಗೆ 1,80,000 ರೂಪಾಯಿ ಪಟ್ಟಿ ಕುಂದಿರ್ತದೆ ಸರ್. ಎಲ್ಲ ಖರ್ಚು ತೆಗೆದು 1,80,000 ರೂಪಾಯಿ ಪಟ್ಟಿ ಆಗ್ತದೆ ಸರ್. ಅಂದ್ರೆ ಸರಾಸರಿ 1 ತಿಂಗಳಿಗೆ ನೀವು 80,000 ರೂಪಾಯಿ ಆದಾಯ ಬರ್ತದೆ. ಖರ್ಚು ಗಿರ್ಚು ಎಲ್ಲ ಹೋಗಿ ಎಷ್ಟಾಗುತ್ತೆ? ಎಲ್ಲ ಹೋಗಿ ಸರ್. ಅದು ಅಂದ್ರೆ ಹೋದ ತಿಂಗಳ ನಂದು ಈಗ 1-4-5 ಬೆಳೆ ಆಯ್ತು ಸರ್. ಈಗ ರೇಟ್ ಸರ್ 1,40,000, 1,30,000 ಹಿಂಗೆ ಆಗತ್ತೆ ಸರ್. ಅಂದ್ರೆ ರೇಟ್ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ 1,80,000 ರೂಪಾಯಿ ಎಲ್ಲ ಮೇಂಟೆನ್ಸ್ ಹೋಗಿ 1,80,000 ರೂಪಾಯಿ ಪೇಮೆಂಟ್ ಬೀಳ್ತದೆ ಸರ್. ಅಂದ್ರೆ ನಿವಳವಾಗಿ ನಿಮಗೆ ಒಳ್ಳೆ ಆದಾಯ ಬರ್ತದೆ ಅಂತಂದಾಯ್ತು. ಎಲ್ಲಿ ಹೋಗಿ ಮಾರಾಟ ಮಾಡ್ತೀರ ಅದನ್ನ? ಸರ್ ನಾವು ರಾಮನಗರ ಹೋಗ್ತೀವಿ ಸರ್. ಈಗ 5-6 ತಿಂಗಳು ಆಯ್ತು ಸರ್. ಇಲ್ಲೇ ಸ್ವಲ್ಪ ರೇಷ್ಮೆ ಮಂಡಿ ಅಂತ ಹೇಳಿ ಒಂದು ಇದು ಬಂದಿದೆ, ಅವ್ರಿಗೆ ಕೊಡ್ತೀವಿ ಸರ್. ಮಾರ್ಕೆಟ್ ನಮ್ಗೆ ರೇಟ್ ಹೊಂದ್ಲಿಕ್ಕಪ್ಪ ಮಾರ್ಕೆಟ್ ರಾಮನಗರೇ ಹೋಗಿ ಮಾರ್ತೀವಿ ಸರ್. ಬೇರೆ ಮಾರ್ಕೆಟ್ ಇಲ್ಲ ರಾಮನಗರ ಬಿಟ್ಟರೆ ನಮ್ಮ ಲೋಕಲ್ ಮಾರ್ಕೆಟ್ ಈಗ ಸಮೀಪದೊಳಗೆ ಎಲ್ಲಿ ಮಾರ್ಕೆಟ್ ಇಲ್ಲ ಅಂತೀರಿ? ಸಮೀಪದಲ್ಲಿ ಅದಾವ ಸರ್, ಇಲ್ಲಿ ರಾಯಪುರ ಐತೆ ಸರ್, ಆಮೇಲೆ ಸಿರಟ್ಟಿ ಐತೆ ಸರ್. ಅಂದ್ರೆ ರಾಮನಗರದಲ್ಲಿ ಕೊಡೋ ಸ್ಟ್ರೇಟ್ ಇಲ್ಲಿ ಕೊಡಂಗಿಲ್ಲ ಸರ್. ನಾನು ಹಿಂಗೆ ಹಾಕಿಸಿದ್ರೆ ನಾವು ರಾಮನಗರೇ ನಾವು 1-5 ಜನ ರೈತರು ಕೂಡ್ಕೊಂಡು ಗಾಡಿ ಮಾಡ್ಕೊಂಡು ನಾವು ರಾಮನಗರ ಹೋಗಿ ಮಾರ್ಕೊಂಡ್ಬರ್ತೀವಿ ಸರ್. ಏನು ಏನು ಕಾರಣ ಅಲ್ಲಿ ಹೆಚ್ಚಿಗೆ ರೇಟ್ ಬರೋದಕ್ಕೆ, ಬೇರೆ ಕಡೆ ರೇಟ್ ಇರಲಾರ್ದಕ್ಕೆ ಏನು ಕಾರಣ ಇರ್ಬೋದು ಅಂತೀರಿ ನೀವು? ಅಂದ್ರೆ ಅಲ್ಲಿ ನೂಲು ಬಿಚ್ಚುವಂಥ ರೀಲರ್ಸ್ಗಳು ಅಲ್ಲಿ ಜಾಸ್ತಿ ಜನ ಇದಾರೆ ಸರ್. ಇಲ್ಲಿ ಎಲ್ಲ ಮಾರ್ಕೆಟಲ್ಲಿ 4 ಜನ 5 ಜನ ಒಬ್ರು ಅಷ್ಟೇ ಇರ್ತಾರೆ ಸರ್. ಹಿಂಗಾಗಿ ಅವ್ರು ಅಂದಷ್ಟು ರೇಟಿಗೆ ನಾವು ಕೊಡ್ಬೇಕಾಗ್ತದೆ ರೀ. ಅಲ್ಲಿ ಹೋದಿವಿ ಅಂದ್ರೆ ನಮ್ಗೆ ಸ್ವಲ್ಪ ಅಲ್ಲಿ ಜಾಸ್ತಿ ಜನ ಇರ್ತಾರೆ, ಕಾಂಪಿಟೇಷನ್ ಮಾಡ್ಕೇಸಿದ್ರೆ ಬೇಡ್ತಾರೆ ನಮ್ಮ ಗೂಡು. ಹಿಂಗಾಗಿ ರೇಟ್ ಜಾಸ್ತಿ ಸಿಗ್ತದೆ ಸರ್ ಅಲ್ಲಿ. ಅದಕ್ಕೆ ನಾವು ರಾಮನಗರಕ್ಕೆ ಹೋಗಿ ಮಾರ್ತೀವಿ ಸರ್. ನೀವು ಸುತ್ತಮುತ್ತಲು ಎಷ್ಟು ಜನ ನೀವು ಬೆಳೀತಾ ಇದ್ದೀರಿ ರೇಷ್ಮೆ?

ಒಂದು ಎರಡು ಪ್ಯಾಕೆಟ್ ಈರೇ ಡಿ ಎ ಪಿ ಹೋಗದಷ್ಟು ಕೆಲಸ ಕೊಡ್ತದೆ ಸರ್. ಆಮೇಲೆ ನಮ್ಮ ಭೂಮಿ ಫಲವತ್ತತೆ ಉಳ್ಕೋತದೆ ಸರ್, ಜೀವಾಣುಗಳು ಯಾವ ಸಾಯಂಗಿಲ್ಲ. ಹಿಂಗಾಗಿ ನಾವು ಅದನ್ನ ಇದಕ್ಕೆ ನಾವು ಒಂದು ಪ್ಯಾಕೆಟ್ ಡಿ ಎ ಪಿ ತೊಗೊಳಕ್ ಹೋರ್ 1400 ರೂಪಾಯಿ ರೇಟ್ ಐತೆ ಸರ್. ಒಂದು ಪ್ಯಾಕೆಟ್ ಈರೇ ತೊಗೊಳಕ್ ಹೋರ್ 400 ರೂಪಾಯಿ ರೇಟ್ ಐತೆ ಸರ್. ಇದು ನಮ್ದು ಎರಡು ಕೆಲಸ ಒಂದ್ರಾಗೆ ಮಾಡ್ತೀವಿ ಸರ್. ಪ್ರತಿ ಬೆಳಿಗ್ ನಮ್ಗೆ ಗೊಬ್ಬರದ ಏನಿಲ್ಲ ಅಂದ್ರೆ ನಮ್ಗೆ ಒಂದು 5,000 ರೂಪಾಯಿ ಲಾಗೋಡ್ ಬರ್ತೈತೆ ಸರ್. ಪ್ರತಿ ಬೆಳಿಗ್ ಮುಂಚೆ ನಾವು ಹಾಕ್ಬೇಕಾದ್ರೆ ಅಮೋನಿಯಂ ಸಲ್ಫೇಟು, ಸಿಂಗಲ್ ಸೂಪರ್ ಫಾಸ್ಫೇಟು, ಪೊಟ್ಯಾಸು ಹಾಕ್ತಿದ್ದೇವೆ ಸರ್. ಅದು ಪ್ರತಿ ಬೆಳಿಗ್ಗೆ ಈಗ ಅದು ಕೆ ಜಿ ವಾರ ಲೆಕ್ಕ ಅಂದ್ರೆ ನಮ್ಗೆ ಒಂದು 5,000 ರೂಪಾಯಿ ಖರ್ಚು ಬರ್ತೈತೆ ಸರ್. ಈಗ ನಮ್ದು ಇದು ಒಂದು 1500 ರೂಪಾಯಿದೊಳಗೆ ಆಗ್ತದೆ ಸರ್ ಒಂದು ಬೆಳಿಗ್ಗೆ. 1500 ರೂಪಾಯಿದು ಗೊಬ್ಬರ ಹಾಕಿದೀವಿ ಅಂತಂದ್ರೆ ಇದು ಗೋಕೃಪಾಮೃತ ಅದು ರೆಡಿ ಮಾಡಿ ಹಾಕಿದ್ರೆ ನಮ್ಗೆ ಒಂದು ಬೆಳಿ ಕಡಿಯಕಾಗ್ತದೆ ಸರ್. ಇದನ್ನೆಲ್ಲ ಎಲ್ಲಿ ಕಲ್ತ್ರಿ ನೀವು ಗೋಕೃಪಾಮೃತ ಮಾಡೋದು, ಇಂಥ ಸಾವಯವ ಏನು ತಯಾರಿಕೆಗಳು ಇರ್ತಾವಲ್ಲ ಇವನ್ನ ಎಲ್ಲಿ ಯಾರು ಕಲ್ಸದ್ರ ನಿಮಗೆ? ನಮ್ಗೆ ಮೂಲತಃ ವೀರೇಶ್ ಮನಗುಳಿ ಅಂತ ಹೇಳಿದಾರೆ ಸರ್. ಅವ್ರು ಎಲ್ಲ ಕಡೆ ನಮ್ಗೆ ಅದೃಷ್ಟ ಕಾಡಿಸಿದ್ದೆ ಸರ್ ಸ್ವಾಮೀಜಿಗಳು. ಅವ್ರ ಇದ್ರೊಳಗೆ ಎಲ್ಲ ನಮ್ಗೆ ಇದು ಕರ್ಕೊಂಡು ಹೋದ್ರಿ. ಆಮೇಲೆ ಎಮ್ ಬಿ ಪಟ್ನ ಶೆಟ್ಟಿ ಸರ್ ನಮ್ಗೆ ಅವ್ರಿಗೆಲ್ಲ ಭೇಟಿ ಮಾಡಿಸಿ ಒಂದು ಫಂಕ್ಷನ್ದಾಗ ಕರ್ಕೊಂಡೋಗಿ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ಸರ್. ಆರ್ಗ್ಯಾನಿಕ್ ಮಾಡೋಕೆ ನಮ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದೆ ಪಟ್ನ ಶೆಟ್ಟಿ ಸರ್. ಸರ್ ಅವ್ರ ತ್ರೋನೇ ನಾವು ಎಲ್ಲ ಕಡೆ ಎಲ್ಲೆಲ್ಲಿ ಇದು ಅದಾವ ಅಲ್ಲೆಲ್ಲ ನಮ್ಗೆ ನಾವು ಆತ್ಮ ಇದ್ರೊಳಗೆ ನಮಗೆ 3 ವರ್ಷ ಇದು ತೊಗೊಂಡ್ರಿ ಸರ್. ಸದಸ್ಯದ ಇದು ತೊಗೊಂಡು ನಾವು ಮೀಟಿಂಗ್ ಕರೆಸಿ ನೀವು ಆರ್ಗ್ಯಾನಿಕ್ ಮಾಡ್ಬೇಕು ಅನ್ನೋಂಥದ್ದು ಇದು ಮಾಡ್ಕೇಸಿಂದ್ರೆ ಪಟ್ನ ಶೆಟ್ಟಿ ಸರ್ ನಮ್ಗೆ ಬಾತಲ್ಲಿ ಕರ್ಕೊಂಡೋಗ್ಯಾರ ಸರ್ ನಮ್ಗೆ. ಮತ್ತು ಕಣ್ಣೇರಿಗೆ ಅಲ್ಲಿ ಸ್ವಾಮೀಜಿಯವರು ಇದಕ್ಕೂ ಭೇಟಿ ಮಾಡಿಸಿ ಅಲ್ಲಿ ಎಲ್ಲ ಅವ್ರು ಆರ್ಗ್ಯಾನಿಕ್ ಮಾಡೋದು ಯಾವ್ಯಾವ ಥರ ಮಾಡ್ತಾರೆ ಏನು ಅನ್ನೋದು ಅವರೇ ಕರ್ಕೊಂಡೋಗಿ ನಮ್ಗೆ ಟ್ರೈನಿಂಗ್ ಕೊಡಿಸಿ ಇದು ಮಾಡ್ಕೇಸಿಂದ್ರೆ ಅವ್ರ ತ್ರೋನೇ ನಾವು ಆರ್ಗ್ಯಾನಿಕ್ ಮಾಡೋದು ಇದು ಮಾಡತ್ತೀವಿ ಸರ್. ಈಗ ನಿಮ್ಮ ತೋಟಕ್ಕೆ ನೋಡೋದಕ್ಕೆ ಕಲಿಯೋದಕ್ಕೆ ಬರ್ತಾ ಇದ್ದಾರೆ ಜನ? ಬರ್ತಾರೆ ಸರ್. ಆಲ್ಮೋಸ್ಟ್ ನಮ್ಮ ಬಿಜಾಪುರ ಜಿಲ್ಲಾದವ್ರು ರೇಷ್ಮೆ ಬೆಳೆಗಾರ ಎಷ್ಟದಾರ ಎಲ್ಲರೂ ಬಂದು ಹೋಗ್ಯಾರ ಸರ್. ಈಗೂ ಹೊಸ ರೈತರು ಬರ್ತಾರೆ ಸರ್. ನಮ್ಮ ತಾಲೂಕಿಗೆ ಹೋದ್ರೆ ಇದು ಆಫೀಸ್ನಾಗ ಹೋದ್ರಂದ್ರೆ ತಾಲೂಕು ಆಫೀಸ್ನಾಗ ಹೋದ್ರಂದ್ರೆ ನಮ್ಮ ಗೋಳಗುಂಡ್ ಸರನು ಅಲ್ಲಿ ಹೋಗಿ ಅವ್ರಿಗೆ ಮಾಹಿತಿ ತಗೋರಿ ಅವ್ರು ಭಾಳ ದಿನದ ಹತ್ರ ಮಾಡ್ಕೊತ ಬಂದಾರ ಅಂತೇಳಿ ಕಳಿಸ್ತಾರೆ ಸರ್. ಅವರಿಗೆ ಹಚ್ಚೋ ಆಸಕ್ತಿ ಇದ್ದು ಅಂತ ರೈತರು ಬಂದು ನೋಡ್ಕೊಂಡು ಹೋದ್ರೆ ಅವ್ರಿಗೆ ಏನು ನಮ್ಗೆ ತಿಳಿದಿದ್ದ ಮಟ್ಟಿಗೆ ಈ ಮಾಹಿತಿ ಹೇಳಿ ಕಳಿಸ್ತೀವಿ ಸರ್. ನಮಗೆ ಹೇಳ್ದಂಗೆ ಅವ್ರು ಮಾಡಿನೂ ಸಕ್ಸಸ್ಸು ಆಗ್ಯಾರ ಸರ್. ಒಳ್ಳೆ ಲಾಭನ ತಗೊಂಡಾರೆ ಸರ್. ಈಗ ರೇಷ್ಮೆ ಸಲುವಾಗಿ ಸಾಕಷ್ಟು ಡಿಮ್ಯಾಂಡ್ ಅದ ಅಂತೀರಿ ನಮ್ಮ ಸ್ಟೇಟ್ನೊಳಗೆ? ಆಯ್ತು ಸರ್, ನಮ್ಮ ಸ್ಟೇಟ್ನಾಗ ಡಿಮ್ಯಾಂಡ್ ಆಯ್ತು ಸರ್. ಆಮೇಲೆ ನಮ್ಮ ಸ್ಟೇಟಿಗೆ ನಮ್ಮ ಜಿಲ್ಲಾದಾಗೆ ಒಂದು ನಾವು ಇದು ಏನು ಇಲ್ಲಿ ಎಆರ್ ಮಷಿನ್ ಕುಂದರ್ಸಾಗ್ತಾರ ಸರ್. ಇಲ್ಲೇ ಮಾರ್ಕೆಟ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ. ಆದರೆ ನಮ್ಮ ಕರ್ನಾಟಕದ ರೇಷ್ಮೆಗೆ ಡಿಮ್ಯಾಂಡ್ ಜಾಸ್ತಿನೇ ಅದ ಅಂತ ಸರ್. ಹ್ಞೂ ಸರ್, ಎಲ್ಲ ಕಡೆ. ಆದರೆ ನಮ್ಮ ರಾಮನಗರ ಮಾರ್ಕೆಟ್ಗೆ ಏನಾದರೆ ಎಲ್ಲ ಸ್ಟೇಟದ್ದು ಮಾಲ್ ಬರ್ತದೆ ಸರ್. ಅಲ್ಲಿ ನಮ್ಗೆ ಕೇರಳ ರೀ, ಮಹಾರಾಷ್ಟ್ರ, ತಮಿಳ್ನಾಡು ಎಲ್ಲ ಕಡೆ ಮಾಲ್ ಬರ್ತದೆ ರೀ. ನಮ್ಮ ಕರ್ನಾಟಕ ರೇಷ್ಮೆಗೆ ಬೆಲೆ ಜಾಸ್ತಿ ಐತೆ ಸರ್. ಈಗ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ತೋಟಗಾರಿಕಾ ವಿಶ್ವವಿದ್ಯಾಲಯ ಇರ್ಬೋದು, ಆಮೇಲೆ ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ ಅಧಿಕಾರಿಗಳ ಜೊತೆಗೆ, ವಿಜ್ಞಾನಿಗಳ ಜೊತೆಗೆ ನೀವು ಸಂಪರ್ಕದೊಳಗಿದ್ದೀರಿ? ಹಾಂ ಸರ್, ಅದೇ ಸರ್. ಎಲ್ಲ ನಮ್ಗೆ ನಮ್ಮ ತಾಲೂಕು ಆಫೀಸರ್ ಹೇಳ್ತಾರೆ, ಡಿ ಡಿ ಅವರು ಫೋನ್ ಹಚ್ಚಿ ಹೇಳ್ತಾರೆ, ಹಂಗೆ ಏನಾರ ಇದ್ರೆ ಫಂಕ್ಷನ್ ಕರೀತಾರೆ ಸರ್. ಹೋಗಿ ಮಾತಾಡ್ತೀವಿ, ಅವ್ರ ವಿಜ್ಞಾನಿಗಳು ಏನು ಮಾಹಿತಿ ಹೇಳ್ತಾರೆ ಅದನ್ನು ಕೇಳಿಕೊಂಡು ಅವ್ರು ಹೇಳ್ದಂಗೂ ಅದನ್ನು ಫಾಲೋಅಪ್ ಮಾಡ್ತೀವಿ ಸರ್. ನಾವು ಒಟ್ಟು ವಿಜ್ಞಾನಿಗಳದು ಇದು ಮಾಡ್ಕೊಂಡೇ ನಾವು ಮಾಡ್ತೀವಿ ಸರ್. ಯಾರಾದರೂ ನಿಮಗೆ ಮಾತಾಡಿಸ್ಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ನನ್ನ ಮೊಬೈಲ್ ನಂಬರ್ ಸರ್ 9591643730. ಆತ್ಮೀಯರೇ, ಈಗ ಏನು ದಾವಲ್ ಮಲ್ಲಿಕ್ ಅವರು ತಮ್ಮ ನಂಬರ್ನ ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9591643730 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ರೇಷ್ಮೆ ಕೃಷಿ ಬಗ್ಗೆ ತಾವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಮತ್ತು ಅವರ ಹೊಲದೊಳಗೆ ಭಾಳ ಅದ್ಭುತವಾದಂಥ ಒಂದು ಬೆಳೆ ಅದ ನಮ್ಮ ಎದುರುಗಡೆ ಹಿಪ್ಪುನೇರಳೆ, ಭಾಳ ಸುಂದರವಾಗಿ ಆರೋಗ್ಯಪೂರ್ಣವಾದಂಥ ಬೆಳೆ ನಾವು ನೋಡ್ತಾ ಇದ್ದೀವಿ. ನೀವು ಕೂಡ ಈ ಒಂದು ಹೊಲವನ್ನು ಭೇಟಿ ಮಾಡಿ ಹೆಚ್ಚಿನ ವಿಷಯಗಳನ್ನು ಇಲ್ಲಿ ಕಲಿಬೋದಾಗಿದೆ. ಒಳ್ಳೆಯದು ದಾವಲ್ ಮಲ್ಲಿಕ್ ಅವರೇ, ಭಾಳ ಸಂತೋಷ ಆಯಿತು ನಿಮ್ಮ ಜೊತೆಗೆ ಮಾತಾಡಿ, ನಿಮ್ಮ ತೋಟವನ್ನು ನೋಡಿ. ಮತ್ತು ನೀವು ಮಾಡ್ತಾ ಇರುವಂಥ ರೇಷ್ಮೆ ಕೃಷಿಯನ್ನು ಅಗದಿ ಭಾಳ ಆತ್ಮವಿಶ್ವಾಸದಿಂದ ತಾವು ಹೇಳಿದ್ರಿ, ಮತ್ತು ಇದನ್ನು ಮಾಡಿದ್ರೆ ನಮ್ಮ ಕೃಷಿಕರಿಗೆ ಭಾಳ ಒಳ್ಳೇದಾಗ್ತದೆ, ಒಳ್ಳೆಯ ಆದಾಯ ಬರ್ತದೆ. ಶ್ರಮ ಮೊದಲು ಸ್ವಲ್ಪ ಹೆಚ್ಚಿಗೆ ಅನಿಸಿದ್ರು ಸಹಿತ ಬರ್ತಾ ಬರ್ತಾ ಆ ಶ್ರಮ ಕೂಡ ಕಡಿಮೆ ಆಗ್ತದೆ. ಯಾಕಪ್ಪ ಅಂತಂದ್ರೆ ನಮಗೆ ರೂಢಿ ಆದ ಕೂಡಲೇ ಆ ಶ್ರಮ ಕಡಿಮೆ ಅನಿಸ್ತದೆ. ಮತ್ತು ಯಾವಾಗ ನಮಗೆ ಒಳ್ಳೆ ಆದಾಯ ಬರೋದಕ್ಕೆ ಶುರು ಆಗ್ತದೆ ಅವಾಗ ನಮ್ಮ ಚಿಂತೆಗಳಿಗೂ ಸಹಿತ ದೂರ ಆಗ್ತವೆ. ಭಾಳ ಒಳ್ಳೆ ವಿಚಾರಗಳನ್ನು ತಾವು ಇವತ್ತು ನಮ್ಮ ಎಲ್ಲ ರೈತರಿಗೆ ಹೇಳಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಬಸವನ ಬಾಗೇವಾಡಿ ತಾಲೂಕು ನರಸಲಗಿ ಗ್ರಾಮದ ರೈತರಾದ ದಾವಲ್ ಮಲ್ಲಿಕ್ ಅವರಿಂದ ರೇಷ್ಮೆ ಕೃಷಿ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಸೋಮಶೇಖರ್ ಎಸ್ ರುಳಿ.

ಕಾಣಿಸೋಳು ಬಾಯಿ ಜನ ಸಂಧಿ ಬಂದಿಯ ಹಣ ಕಾಯಿತರ ಅವರಂತ ಹುಲ ಕುಂದ ಭೀಮಸಂಗ ಹಣ ಕಾಯಿತರ ಅವರಂತ ಹುಲ ಕುಂದ ಭೀಮಸ ಅಂದ ಜಗದಂಬಾ ನಿನ್ನ ಸೇವಾ ಮಾಡುತ್ತ ನಾನು